ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ಹೃದಯ ವೀಣೆ ನುರಿಸಿ ಹಾಡು ಮಧುರ ಸ್ನೇಹದ ಹೊಸ ಹಾಡು ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ಕಣ್ಣು ಕಣ್ಣು ಕರೆದಂತೆ ಮಾತು ಮನಸ್ಸು ಬೆರೆದಂತೆ ತುಂಗಭದ್ರ ಸಂಗಮದಂತೆ ತುಂಗಭದ್ರ ಸಂಗಮದಂತೆ ನಾನು ನೀನು ಕಲೆತಂತೆ ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ಒಲದೆ ನಮ್ಮ ಒಲಿದಂತೆ ಕಲ್ಲು ಕಥೆಯ ಉಳಿದಂತೆ ಒಲದೆ ನಮ್ಮ ಒಲಿದಂತೆ ಕಲ್ಲು ಕಥೆಯ ಉಳಿದಂತೆ ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ಹೃದಯ ವೀಣೆ ನುಡಿಸಿ ಹಾಡು ಮಧುರ ಸ್ನೇಹದ ಹೊಸ ಹಾಡು ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು